ಚೆನ್ನಾಗಿ ಬರುತ್ತೆ. ಈಗ ನಾನು ಕೂಡ ಮಲ್ಲಿಗೆ ಅಂದ್ರೆ ನಮ್ಮ ತಾಯಿಯವರು ಕೊಯ್ತಾರೆ, ನನ್ನ ತಮ್ಮ ಹೊರಗಡೆ ಇದ್ದಾರೆ, ನಾನು ಕೂಡ ಗ್ಯಾರೇಜ್ ಕೆಲಸ ಮಾಡಿಕೊಂಡು ಬೆಳಿಗ್ಗೆ ಇಲ್ಲಿ ಹೂವೆಲ್ಲ ಕೊಯ್ಕೊಟ್ಟು ಹೋಗ್ತೀನಿ. ಆಮೇಲೆ ತಗೊಳ್ಳಿಕ್ಕೆ ಒಬ್ರು ಬರ್ತಾರೆ, ಒಂದು ಗಂಟೆ ಸುಮಾರಿಗೆ ಹಿಂಗೆ ಬಂದು ಹೂ ತಗೊಂಡು ಕಲೆಕ್ಷನ್ ಮಾಡ್ಲಿಕ್ಕೆ ಬರ್ತಾರೆ. ಎಷ್ಟು ಜನ ಕಟಾವ್ ಮಾಡ್ತೀರಿ? ನಾನು, ಅಮ್ಮ ಮತ್ತೆ ನನ್ನ ತಮ್ಮ ಇದ್ದ, ಇವಾಗ ಹೊರಗಡೆ ಇದ್ದಾನೆ, ಮತ್ತೆ ನನ್ನ ಚಿಕ್ಕಪ್ಪನ ಮಕ್ಕಳು 2 ಜನ ಇದ್ದಾರೆ, ಅವ್ರು ಬರ್ತಾರೆ. ಕೊಯ್ಲಿಕ್ಕೆ ನಾವೇ ಕೊಯ್ಯೋದು. ಎಷ್ಟು ತಾಸು ಆಗುತ್ತೆ? ಬೆಳಿಗ್ಗೆನೆ ಹೂ ಕೊಯ್ತೀವಿ, 6:30-7 ಗಂಟೆ ಆಗುತ್ತೆ. ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ, ಗಿಡನೂ ಕೂಡ ಸ್ವಲ್ಪ ಹಾಳಾಗಿರುತ್ತೆ. ಕರೆಕ್ಟಾಗಿ ಅದಕ್ಕೆ ಔಷಧಿ ಹೊಡೆದು ಬೇವಿನಿಂಡಿ, ಈಗ ಉಪ್ಪು ಸುತ್ತಲಲ್ಲಿ ಹಾಕ್ಲಿಕ್ಕೆ ಆಗಲ್ಲ, ಇವಾಗ ಸುಪ್ಪಲ್ಲಿ ಹಾಕಿದ್ರೆ ಕೊಳೆ ರೋಗ ಬರುತ್ತೆ, ನೀರಿನ ಅಂಶ ಜಾಸ್ತಿ ಇರುತ್ತಲ್ವಾ, ಇವಾಗ ಅದನ್ನು ಹಾಕಿದ್ರೆ ಕೊಳೆ ಬಂದು ಹೂವಿನ ಗಿಡ ಸತ್ತೋಗುತ್ತೆ. ಮತ್ತೆ ಏನು ಮಾಡ್ತೀರಿ ಕೊಳೆ ರೋಗಕ್ಕೆ? ಏನು ಮಾಡ್ತೀರಿ ಕೊಳೆ ರೋಗಕ್ಕೆ? ಔಷಧಿ ಕೊಡ್ತಾರೆ, ಔಷಧ ಅಂಗಡಿ ಇದೆಯಲ್ವಾ, ಔಷಧಿ ಹೊಡಿತೀವಿ ಮೇಲೆ, ಅಂದ್ರೆ ಅದಕ್ಕೆ ಚಿಗುರು ಮದ್ದು ಅಂತ ಬರುತ್ತೆ, ಟಾನಿಕ್, ಟಾನಿಕ್ ಹೊಡಿತೀವಿ. ಮತ್ತೆ ಅದ್ರ ಮೇಲೆ ಹುಳ ಎಲ್ಲ ಕುತ್ಕೊಳ್ಳುತ್ತೆ, ಈಗ ಮೊಗ್ಗು ದೊಡ್ಡಾಗ್ಲಿಕ್ಕೆ ಚಿಗುರು ಮದ್ದು ಹೊಡಿತೀವಿ, ಅದಕ್ಕೆ ಚಿಕ್ಕದು ಆಗಿರುತ್ತಲ್ಲ, ಹುಳ ತಿಂದಿರುತ್ತಲ್ಲ, ಅದಕ್ಕೆ ಹುಳಿನ ಮದ್ದು ಸಿಗುತ್ತೆ, ಅದನ್ನ ಹಾಕ್ತೀವಿ. ಮತ್ತೆ ನುಸಿ ರೋಗ ಎಲ್ಲ ಬಂದ್ರೆ ಪ್ಯಾಕೆಟ್ ಇರುತ್ತೆ, ಅದನ್ನೆಲ್ಲ ಹಾಕಿ ಒಂದ್ಸಲ ಹೊಡಿತೀವಿ. ಚಿಗುರು ಮದ್ದು ಹೊಡಿಕ್ಕಿಂತ ಮುಂಚೆ ನಾವು ಹುಳಿನ ಮದ್ದು ಹೊಡಿಬೇಕು, ಅದು ಹೊಡೆದು ಒಂದ್ 2 ದಿನ ಆದ್ರ ಮೇಲೆ ಚಿಗುರು ಮದ್ದು ಹೊಡಿತೀವಿ. ಔಷಧ ಸಪರೇಟ್ ಇರುತ್ತಾ? ಸಪರೇಟ್ ಸಪರೇಟ್ ಇರುತ್ತೆ, ಅದು ಚಿಗುರು ಮದ್ದು ಸಪರೇಟ್ ಇರುತ್ತೆ, ಮತ್ತೆ ಹುಳಿನ ಮದ್ದು ಸಪರೇಟ್ ಇರುತ್ತೆ, ಮತ್ತೆ ನುಸಿ ರೋಗದ್ದು ಸೊಳ್ಳೆ ಬರುತ್ತಲ್ಲ ಅದಕ್ಕೂ ಕೂಡ ಸಪರೇಟ್ ಪ್ಯಾಕೆಟ್ ಇರುತ್ತೆ. ಅಂಗಡಿ ಒಳಗೆ ತರಬೇಕು? ಅಂಗಡಿ ಒಳಗೆ ತರ್ತೀವಿ. ಒಂದು ಕ್ಯಾನ್ ಇದೆ ನಮ್ದು, 16 ಲೀಟರ್ ಕ್ಯಾನ್ ಬರುತ್ತೆ, ಅದಕ್ಕೆ ಒಂದ್ 2 ಮುಚ್ಚಳ ಹಾಕ್ತಿವಿ, 2 ಮುಚ್ಚಳ ಮದ್ದು ಹಾಕ್ಬಿಟ್ಟು ಆಮೇಲೆ ಫುಲ್ ಅದರಲ್ಲಿ ನೀರು ಹಾಕ್ತಿವಿ, ನೀರು ಹಾಕಿ ನಾವು ಪಂಪ್ ಮಾಡಿ ಅದಕ್ಕೆ ಹಾಕ್ತೀವಿ. ಒಂದ್ ಸರಿ ನಾವು ನಾಟಿ ಮಾಡಿದ್ರೆ ಆ ಗಿಡ ಎಷ್ಟು ವರ್ಷ ಬರುತ್ತೆ? ಸರ್ ಅವ್ರಿಗೆ ಕೊಳೆ ರೋಗ ಏನು ಬರ್ಲಿಲ್ಲ, ಅದಕ್ಕೆ ಔಷಧ ಎಲ್ಲ ಕರೆಕ್ಟ್ ಆಗಿ ಹೊಡಿತಿದ್ರೆ ಏನ್ ತೊಂದ್ರೆ ಇಲ್ಲ. ಅಂದ್ರೆ ಬೇರೆ ಅದು ಹಾಕ್ತಾ ಇರ್ತೀವಲ್ಲ ಅದ್ರ ಪಕ್ಕದಲ್ಲಿ, ಅದು ಸುತ್ತೋಯ್ತು ಅಂದ್ಬಿಟ್ಟು ಅದು ಬುಡ ತೆಗೆದು ಹಾಕಿ ಮತ್ತೊಂದಿರ್ತೀವಿ, ಆ ತರ ಮಾಡ್ತಿರ್ತೀವಿ. ಅಂದ್ರೆ ಸಾಯುದು ಕಡಿಮೆ, ಒಂದ್ಸಲ ಹಾಕಿದ್ರೆ ಒಂದು 10-12 ವರ್ಷ ಬರ್ತಾವ ಗಿಡಗಳು? ಬರುತ್ತೆ ಸರ್, ಒಂದು 12 ಬರುತ್ತೆ. ನಾನೀಗ ಫಸ್ಟ್ ಟೈಮ್ ಹಾಕಿದ್ದಲ್ಲ, ಗಿಡ ಚೆನ್ನಾಗೇ ಇದೆ, ಒಳ್ಳೆ ಹೋಗಿ ಬರ್ತಾ ಇದೆ, ಹೀಗೆ ತೊಂದ್ರೆ ಇಲ್ಲ. ಎತ್ತರ ಬೆಳೆದಿದೆ? ಹಾ, ಎತ್ತರ ಬೆಳೆದಿದೆ, ಅಗ್ಲಾಗಿದೆ. ಅದನ್ನ ವರ್ಷದಾಗ ಕಟಾವ್ ಮಾಡಿದ್ಮೇಲೆ ಅಥವಾ ಇಂಥ ಸೀಸನ್ ಒಳಗೆ ಹಿಂಗ ಕಟ್ ಮಾಡ್ಬೇಕು, ಅದು ತೊಂಗೆ ಜಾಸ್ತಿ ಬರ್ತದೆ, ಅದನ್ನ ಕಟ್ ಮಾಡಿ ಮತ್ತೆ ಅದನ್ನ ಗಿಡ ಮಾಡಿ ಮತ್ತೆ ಇಡ್ತೀವಿ. ಅದನ್ನೇ ಇದ್ರಲ್ಲಿ ಹಾಕಿ ಮಣ್ಣು ಮಣ್ಣೆಲ್ಲ ಹಾಕಿ ಇರ್ತೇವೆ, ಗೊಬ್ಬರ ಹಾಕಿ. ಗೊಬ್ಬರ ಅಂದ್ರೆ ಇದು ನಮ್ದು ಗಂಟೆ ಗೊಬ್ಬರ ಇರತ್ತಲ್ಲ, ಅದು ಪುಳಿ ತೆಗ್ದಿ ಬುಡ್ದಲ್ಲಿ ಹಾಕಿ ಇದು ಮಾಡ್ತೀವಿ. ಮಳೆಗಾಲದಲ್ಲಿ ಮಾತ್ರ ಅದನ್ನ ಹೊಡೆದಾಕ್ ಬಿಡ್ತೀವಿ, ಕಟ್ಟೆ ಕಟ್ಟಿರ್ತದಲ್ಲ ಅದನ್ನ ಹೊಡೆದಾಕ. ಮತ್ತೆ ಈ ರೀತಿ ಬೆಳವಣಿಗೆ ಹಂತದೊಳಗೆ ನಾವು ಅನೇಕ ರೀತಿಯ ಅದು ಕಾಳಜಿ ಅದನ್ನೆಲ್ಲ ಮಾಡ್ಬೇಕು, ನೀರು ಕೂಡ ಜಾಸ್ತಿ ಆಗ್ಬಾರ್ದು ಕಡಿಮೆ ಆಗ್ಬಾರ್ದು ಹಂಗೆ ಇರುತ್ತೆ. ಹೌದೌದು, ಬೇಸಿಗೆಯಲ್ಲಿ ನಾವು ನೀರು ಸ್ವಲ್ಪ ಕಮ್ಮಿ ಸಿಗತ್ತಲ್ವ ನಮ್ಗೆ, ಈ ಮಳೆಗಾಲ ಮುಗ್ದ ಮೇಲೆ ನಾವು ಅದಕ್ಕೆ ನೀರು ಹಾಕ್ಬೇಕು, ನೀರು ಕುಡಿಸ್ಬೇಕು, ಮಳೆಗಾಲ ಮುಗ್ದಿರುತ್ತೆ, ಆ ಟೈಮಲ್ಲಿ ನಾವು ಅದಕ್ಕೆ ಒಂದು ಕಟ್ಟೆ ಕಟ್ತೀವಿ. ಹೂವಿನ ಗಿಡಕ್ಕೆ ಒಂದೊಂದು ಪ್ರತಿ ಒಂದು ಗಿಡಕ್ಕೂ ಕೂಡ ಕಟ್ಟೆ ಕಟ್ತೀವಿ, ಕಟ್ಟೆ ಕಟ್ಟಿ ಅದಕ್ಕೆ ನೀರು ಹಾಕ್ತೀವಿ. ಮಳೆಗಾಲ ಬಂದವಾಗ ಕಟ್ಟೆ ಹೊಡಿತೀವಿ, ಅದು ಹೊಡೆದ್ರಿಲ್ಲ ಅಂದ್ರೆ ನೀರು ಫುಲ್ ಆಗ್ಬಿಡುತ್ತೆ, ಅದರಲ್ಲಿ ಕೊಳೆ ರೋಗ ಬಂದ್ಬಿಡುತ್ತೆ. ಮತ್ತೆ ಮಲ್ಲಿಗೆ ಅದು ಉದ್ದ ಕೊಡಿ ಬಂದವಾಗ ನಾವು ಅದನ್ನ ಕಟ್ ಮಾಡ್ತೀವಿ, ಅದರಲ್ಲೇ ಮತ್ತೆ ಮೊಳಕೆ ಬರುತ್ತೆ. ಉದ್ದ ಬಿಟ್ಟವಾಗ ಅದರಲ್ಲಿ ನಮ್ಗೆ ಇಲ್ಲಿ ಹೂ ಕಟ್ಟಲ್ಲ, ಕೊಳೆ ರೋಗ ಬರುತ್ತೆ. ಕೊಳೆ ರೋಗ ಬಂದ ತಕ್ಷಣ ಅದಕ್ಕೆ ನಾವು ಔಷಧ ಫುಲ್ ಹೊಡಿಬೇಕು, ಕೊಳೆ ರೋಗದ ಔಷಧಿ ಹೊಡಿಬೇಕು, ಹುಳಿನ ಮದ್ದು ಇರುತ್ತೆ, ಹುಳಿನ ಮದ್ದು ಹಾಕ್ತೀವಿ. ಅದಾದ್ಮೇಲೆ ನಾವು ಒಂದು 2 ದಿನ ಬಿಟ್ಟು ಚಿಗುರು ಮದ್ದು ಹೊಡಿತೀವಿ. ಇವಾಗ ಮಳೆ ಅಂದ್ರೆ ಕೊಳೆ ಹೂ ಬಂದು ಎಲೆನ ನಾವು ತಗೊಂಡು ಹೋಗ್ತೀವಿ ಮಾರ್ಕೆಟ್ಗೆ, ಅವ್ರು ಔಷಧದ ಅಂಗಡಿಗೆ ತಗೊಂಡು ಹೋಗ್ತೀವಿ, ಆ ಎಲೆ ತಕ್ಕಂತೆ ನಾವು ಔಷಧ ತಗೊಂಡ್ ಬರ್ತೀವಿ. ಅದಕ್ಕೆ ಪ್ಯಾಕೆಟ್ ಅಲ್ಲಿ ಪೌಡ್ರ್ ಕೊಡ್ತಾರೆ, ಆ ಪೌಡ್ರ್ ಹಾಕಿ ಒಂದ್ 4 ಭಾಗ ಮಾಡ್ಬಿಟ್ಟು ಅದನ್ನ ನೀರಿಗೆ ಹಾಕಿ ಹೊಡಿಬೇಕು ನಾವು. ಅದ್ರಲ್ಲಿ ಅವಾಗ ನಮ್ಗೆ ಹೂ ಕಮ್ಮಿ ಇರುತ್ತೆ, ಹೂ ಇರುವುದಿಲ್ಲ ಆ ಟೈಮಲ್ಲಿ, ಎಲ್ಲ ಗಿಡ ಎಲ್ಲ ಎಲೆ ಎಲ್ಲ ಬಾಡೋಗಿರುತ್ತೆ, ಮತ್ತೆ ದಂಟೆಲ್ಲ ಒಂಥರ ಕೊಳೆ ಬಂದಿರುತ್ತೆ, ಅದರಲ್ಲಿ ಹೂವಿನ ಮಿಟ್ಟಿ ಕಚ್ಚುದಿಲ್ಲ ಅವಾಗ, ಈ ತರ ಆಗುತ್ತೆ. ಟ್ರೈಕೋಗರ್ಮ್ ಗ್ರಾಮ ಟ್ರೈಕೋಡರ್ಮ ಇವನ್ನೆಲ್ಲಾನು ಹಾಕ್ತಾರೆ, ಅಂದ್ರೆ ಜೈವಿಕ ಕೀಟ ನಾಶಕಗಳು, ಅವನ್ನೆಲ್ಲ ಮಾಡ್ತಾರೆ. ಅದನ್ನ ನಾವು ಜಾಸ್ತಿ ಮಾಡಕ್ಕೆಲ್ಲ ಹೋಗಲ್ಲ, ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅವ್ರೇನು ಅದ್ರಲ್ಲೆಲ್ಲ ನಾವಿನ್ನು ಹೋಗಿಲ್ಲ, ನಾನಿನ್ನು ತಗೊಂಡಿಲ್ಲ. ನಾನು ಜಾಸ್ತಿ ಮನೆಯದೇ ಗೊಬ್ಬರ, ಅದಕ್ಕೆ ಒಂದು ಸಗಣಿ ಇರದು ಇರೋದು, ಅದಕ್ಕೆ ಅದನ್ನ ಹಾಕ್ಬಿಟ್ಟು ಕೊಳಸ ಹಾಕ್ತೀನಿ, ಅದಕ್ಕೆ 2 ಸ್ವಲ್ಪ ಉಪ್ಪು ಹಾಕಿ ಅದನ್ನೆಲ್ಲ ಹಾಕಿ ಕೊಳಸ ಹಾಕ್ತೀನಿ. ಆಮೇಲೆ ಬೇಬ್ ನಿಂಡಿ ಹಾಕ್ತೀನಿ, ಕೊಳೆ ಅಂದ್ರೆ ಮಣ್ಣಿಗೆ ಎರೆ ಉಳಕ್ಕೆ ಏನಾದ್ರು ಒಳ್ಳೆ ಬರಬಾರ್ದು ಅಂತ ಹೇಳ್ಬಿಟ್ಟು ಬೇಬ್ ನಿಂಡಿ ಹಾಕ್ತೀನಿ. ಈಗ ನೀವು ಹೋಟೆಲ್ ಬಿಟ್ರಿ, ಈಗ ಭಟ್ಕಳ ಮಲ್ಲಿಗೆ ಸಸಿಗಳನ್ನ ಹಾಕಿ ಬೆಳೀತಾ ಇದ್ರಿ ಹೂವನ್ನ, ಮತ್ತೆ ಹೋಟೆಲ್ಗೆ ಹೋಗ್ಬೇಕನ್ಸುತ್ತಾ? ಹೇಗೆ? ಇಲ್ಲ ಸರ್, ನಾನು ಮನೇಲೆ ಇರ್ಬೇಕಂತ ಇದ್ದೀನಿ, ಯಾಕಂದ್ರೆ ನನ್ನ ಕಾಲು ನೋವಾಗಿದೆ, ಅದ್ರ ಸಲುವಲ್ಲಿ ಮನೇಲಿ ಇರ್ತೀನಿ, ಅದು ನಾನು ಬಿದ್ದಾಗ ಇದಾಗಿತ್ತು. ಮತ್ತೆ ಈ ಹೋಟ್ಲಿಗೆ ಹೋಗಲ್ಲ, ಅದನ್ನೇ ಮಾಡ್ಕೊಂತ ಇರೋದೇ ಒಳ್ಳೇದು. ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ತಂಗಿ ಇದ್ದಾರೆ, ಅವ್ರೆ ನಾವೇ ಎಲ್ಲ ಇದು ಮಾಡ್ಕೊಂಡು ಕೊಯ್ಕೊಂಡು. ನೀವು ಅಲ್ಲಿ ಏನ್ ಮಾಡಕ್ ಕೆಲಸ ಏನ್ ಮಾಡ ನೀವು ತೋಟದಲ್ಲಿ? ತೋಟದಲ್ಲ, ತೋಟದಲ್ಲಿ ಅಂದ್ರೆ ನಮ್ಗೆ ಅಡಕೆ ತೋಟ ಯಾವ್ದು ಇಲ್ಲ ಸರ್. ಅದೇ ಬೆಳವಣಿಗೆನೆ ಮಾಡ್ಕೊಂತಿರೋರು ಅಂದ್ರೆ ಅದಕ್ಕೆ ನಾವು ಜಡ್ಡೆಲ್ಲ ಕೀಳೋದು, ಅದ್ ಕ್ಲೀನ್ ಮಾಡೋದು, ಅದೇ ಕೆಲಸ ಮಾಡ್ಕೊಂತಿದ್ರು. ರಸ್ತೆ ಬಿಟ್ಟು ಮತ್ತೇನು ಮಾಡಲ್ಲ. ದಿನ ಹೂವು ಕೀಳೋದು? ಹಾ, ದಿನ ಹೂವು ಕೀಳೋದು, ಬೆಳಿಗ್ಗೆ ಹೇಳೋದು. ನೀವು ದಂಡೆ ಕಟ್ತೀರಿ? ಹಾ, ದಂಡೆ ಕಟ್ತೀವಿ, ಕಟ್ಟೆ ಮಾಡಿ ಕಟ್ತೀವಿ ಸರ್. ಬರ್ತ ನಿಮ್ಗೆ? ಹಾ, ಕಟ್ಟೆ ಕಟ್ಟುದು, ಅದು ಇಷ್ಟು ಕಟ್ಟೆ ಕಟ್ಟರೆ ಆಯ್ತು. ಅದಕ್ಕೆ ಅಗ್ಲ ಮಾಡಿ ಗಿಡ ಎಷ್ಟು ಅಗ್ಲ ಇದ್ಯೋ ಅಷ್ಟು ಇದು ಮಾಡಿ ಕಟ್ಟೆ ಕಟ್ಬಿಡುದು. ಅಲ್ಲ, ಹೂವು ಕಟಾವು ಮಾಡಿದ್ಮೇಲೆ ಅದನ್ನ ದಂಡೆ ಕಟ್ಟಿ ಮಾರಾಟ ಮಾಡೋದು ಅಂತಾರ? ಹಾ, ದಂಡೆ ಕಟ್ತೀವಿ, ನಾವೇ ಕಟ್ತೀವಿ, ನಾನೇ ಕಟ್ತೀನಿ ದಂಡೆ. ನಮ್ಮ ಅಮ್ಮ ಕಟ್ತಾರೆ, ನಮ್ಮ ತಂಗಿ ಎಲ್ಲರೂ ಕಟ್ತಾರೆ. ನಮ್ಮ ತಂದೆ ಮಾತ್ರ ಹೂ ಕಟ್ಟಕ್ ಬರೋದಿಲ್ಲ, ಕೇಳ್ತಾರೆ ಹೂವಿನ ಬೆಳಿಗ್ಗೆ ಎದ್ದು. ಏನ್ ಮಾಡ್ತೀವಿ ನಿಮ್ ತಂದೆಯವರು? ನಮ್ಮ ತಂದೆ ಅಮ್ಮಲ್ಲಿ ಮಾಡ್ತಾರೆ ಸರ್, ಮಿಲ್ಲಲ್ಲಿ ಭತ್ತದ್ದು ಅಮ್ಮಲ್ಲಿ ಮಾಡ್ತಾರೆ. ಇವಾಗೆಲ್ಲೂ ಹೋಗ್ತಾ ಇಲ್ಲ, ಮನೇಲೆ ಇದ್ದಾರೆ, ವಯಸ್ಸಾಯ್ತಲ್ಲ. ಮನೆಗೆ ಆದಾಯ? ಈಗ ಆದಾಯ ಅಂದ್ರೆ ಹಿಂಗೆ ಇದೇ ಇದೇ ಮಾಡ್ಕೊಂತಿರೋದು. ಮತ್ತೆ ಸ್ವಲ್ಪ ಗದ್ದೆ ಇದೆ, ಗದ್ದೆ ಅಂದ್ರೆ ಭತ್ತ ಬೆಳಿತೀವಿ, ಒಂದೇ ಬೆಳೆ ಬೆಳಿತೀವಿ. ಅದೇ ಭತ್ತ ಮನೆಯಿಂದ ಬರುತ್ತೆ ಬರುತ್ತೆ ಬರುತ್ತೆ. ಹೂವು ಈ ಸದ್ಯಕ್ಕ ಬದುಕಿನ ಒಂದು ಭಾಗ ಆಗಿದೆ. ಅದೇ ನಿಮ್ಮನ್ನ ಕೈ ಹಿಡ್ದಿದೆ, ಅದರಿಂದನೇ ಮುಂದೆ ನಡ್ಸ್ಕೊಂತ ಹೋಗ್ತಾ ಇರ್ತೀವಿ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೊಂಡು ಅನ್ಸುತ್ತ ಹಾಕ್ಬೇಕು ಅನ್ಸ್ತದೆ ಸರ್. ಜಾಗರ ಒಂದ್ ಸ್ವಲ್ಪ ಕಮ್ಮಿ ಇದೆ ನಮ್ಗೆ. ಮನೇನೂ ಒಂದ್ ಸಣ್ಣ ಮನೆ ಕಟ್ಕೊಂಡಿದ್ದೀವಿ, ಅದ್ರಲ್ಲೇ ಇದ್ ಮಾಡ್ಕೊ ಹೋಗ್ತೀವಿ ಜೀವನ. ಅಮ್ಮ ಹೂ ಕಟ್ಟಾದ್ರ ಮೇಲೆ ಅವ್ರ ಇವ್ರ ಮನೆಗೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ. ತಂದೆರು ಹಂಗೆ ಯಾರು ಕರೆದಾಗ ಮಾರ್ನು ಬುಡ ಮಾಡುದು, ಮರಕ್ಕೆ ಸೊಪ್ಪು ಹಾಕುದು, ಅದೆಲ್ಲ ಮಾಡ್ತಾರೆ. ಕೂಲಿಗೆ? ಕೂಲಿಗೆ ಅದು ಕೂಡ ಒಂದು ಭಾಗ. ಈಗ ಯಾರ್ದಾದ್ರು ಮದುವೆ ಮನೆ ಬಂದಾಗ ಅವರು ಬನ್ನಿ ಅಂತ ಕರೆದಾಗ ಹೋಗ್ಲೇಬೇಕಾಗತ್ತೆ. ಈ ಪಾತ್ರ ಉಜ್ಜುದು ಅದು ಇದು ಮಾಡ್ಕೊಂತ ಜೀವನ ಮಾಡ್ತೀವಿ. ಅದು ಹೋದ್ರೆ ಒಂದು 400-500 ರೂಪಾಯಿ ಸಂಬಳ ಕೊಡ್ತು, ಅದೇ ಒಂದು ಇದಾಗುತ್ತೆ. ಎಲ್ಲ ತಂದ್ಕೊಂಡು ತಿನ್ನೋದೆ, ಯಾವುದು ಮನೇಲಿ ಬೆಳೆಯೋದು ಯಾವುದು ಇಲ್ಲ, ಈ ತರಕಾರಿ ಎಲ್ಲ. ಈಗ ನಿಮಗೆ ಮೊನ್ನೆ ದೊಡ್ಡ ನೆರೆ ಬಂತು, ಭಟ್ಕಳಕ್ಕೆ ಇಂಥ ಮಳೆ ಬಂದ್ಬಿಡ್ತು, ಶತಮಾನದ ಮಳೆ ಅಂತ ಅಂದ್ರು. ಅವಾಗ ನಿಮ್ಗೆ ಭಾಳ ತೊಂದರೆ ಆಯ್ತು? ಹೌದು ಸರ್, ಸಿಕ್ಕಾಬಿಟ್ಟೆ. ನಮ್ಗೆ ನಿಜ ಹೇಳ್ಬೇಕಂತ ಹೇಳಿದ್ರೆ ಮಳೆ ರಾತ್ರಿ ಬಂದಿತ್ತು ಅದು ನಮ್ಗೆ. ಅಂದ್ರೆ ಡೈಲಿ ಮಳೆ ಬರ್ತಾ ಇರತ್ತಲ್ವಾ, ಈ ತರ ನೆರೆ ಹೊರೆ ನಮ್ಗೆ ಯಾವತ್ತು ಈ ಊರಲ್ಲಿ ಆಗಿರ್ಲಿಲ್ಲ. ಅದು ಕೂಡ ರಾತ್ರಿ 3-3:30 ಸುಮಾರಿಗೆ ನೀರು ಎಲ್ಲ ಒಳಗೆ ಬಂದ ಮೇಲೆ ನಮಗೆ ಗೊತ್ತಾಗಿರೋದು. ನಾವು ಮಲಗಿದ್ವಿ, ಮಲಗಿದ್ದು ಬೆನ್ನ ಹತ್ರ ಎಲ್ಲ ನೀರು ಬಂದ್ರ ಮೇಲೆ ನಮಗೆ ನೀರು ಬಂದಿದೆ ಅಂತ ಗೊತ್ತು. ಹೊರಗಡೆ ನೋಡಿದ್ರೆ ನೀರು ಫುಲ್ಲು ಒಂದು ಸೊಂಟ ಸರಿ ಮೇಲೆ ಬಂದಿದೆ ನೀರು. ಅಂದ್ರೆ ನಮ್ಮನೆ ಹತ್ರನೇ ಸ್ವಲ್ಪ ಕೆರೆ ಇದೆ, ಆ ಕೆರೆ ನೀರು ಹಳ್ಳದಲ್ಲೇ ಹೋಗುದು ನೀರು ಸಮುದ್ರಕ್ಕೆ. ಆ ನೀರು ಮೇಲ್ಗಡೆ ಗುಡ್ಡ ಮೇಲೆ ನೀರು ಫುಲ್ ಅದ್ರಲ್ಲೇ ಬಂದಿದೆ. ಅದು ನೀರು ಆತರ ಫುಲ್ ಒಳಗಡೆ ಹೋದ್ಮೇಲೆ ನಮ್ಗೆ ಬಟ್ಟೆ ಪ್ರತಿಯೊಂದು ಸಾಮಗ್ರಿ ನಮ್ಗೇನು ಕೈಗೆ ಸಿಕ್ಲಿಲ್ಲ. ನಾವು ಬಂದು ಹೊರಗಡೆ ಜೀವನ ತಪ್ಸ್ಕೊ ಬಂದಿದ್ದೆ ಹೆಚ್ಚು, ಯಾಕಂದ್ರೆ 10 ನಿಮಿಷದಲ್ಲಿ ಮನೆ ಬಿದ್ದೋಯ್ತು. ಹೊರಗಡೆ ಬಂದು 3:30-4 ಗಂಟೆ ಸುಮಾರು ಹೊರಗೆ ಬರ್ತಿದ್ದಾವಾಗ್ಲೇ ಮನೆ ಬಿದ್ದೋಯ್ತು. ಅಂದ್ ನಿಜ ಹೇಳ್ಬೇಕಂದ್ರೆ ಅವತ್ತು ನಮ್ ಜೀವ ಉಳಿದಿರೋದೇ ಹೆಚ್ಚು. ನಮ್ದೇ ತರ ಒಬ್ರದ್ದು ಮುಟ್ಟಳ್ಳಿಯಲ್ಲೂ ಕೂಡ ಹಾಗೆ ಆಗಿತ್ತು, ಆದ್ರೆ ಅವರು ಜೀವ ಉಳಿಲಿಲ್ಲ, 4 ಜನನು ಸತ್ತು ಹೋಗ್ಬಿಟ್ರು ಮನೆ ಬಿದ್ದು. ನಮ್ದು ಕೂಡ ಹಾಗೆ ಆಯ್ತು, ಆದ್ರೆ ಜೀವ ಉಳಿದಿದೆ ಹೆಚ್ಚು. ನಮ್ಗೆ ಲಾಸ್ ಆಯ್ತು ಮನೆಯಲ್ಲಿ ಪ್ರತಿಯೊಂದು ಪಾತ್ರೆ ಪಗಡೆ ಬಟ್ಟೆ ಗರಿ ನಮ್ದು ಡಾಕ್ಯುಮೆಂಟ್ಸ್ ಮತ್ತ ಎಲ್ಲ ಹೋಯ್ತು. ಪ್ರತಿಯೊಂದು ಕೂಡ ಒಂದು ಆಧಾರ್ ಕಾರ್ಡ್ ಇರ್ಬೋದು, ಪ್ರತಿಯೊಂದು ಏನೇನು ನಮ್ಗೆ ಏನು ಸಿಕ್ಲಿಲ್ಲ. ನಾವು ಹುಟ್ಟು ಬಟ್ಟೆಲ್ ಹೊರಗೆ ಬಂದಿದೀವಿ ಹೊರತು ಅದ್ರಲ್ಲಿ ಒಂದು ವಸ್ತು ಕೂಡ ನಮ್ದಿಲ್ಲ. ನಾವು ಹೊರಗಡೆ ಬರ್ದೇ ಇದ್ರೆ ಅದು ಮಣ್ಣಿನ ಮನೆ ಬೇರೆ, ನಮ್ದು ಪೂರ್ತಿ ಒಳಗಡೆ ಹೋಗಿ ಕುಸಿದ್ ಬಿದ್ದೋಯ್ತು. 2 ರೂಮ್ ಫಸ್ಟ್ ಬಿತ್ತು, ನಾವೆಲ್ಲ ಮಲ್ಕೊಂಡಿದ್ವಿ. ಆಮೇಲೆ ಬೆಳಿಗ್ಗೆ ಸುಮಾರು 6 ಗಂಟೆಗೆ ಹೊರಗಡೆ ಗಾವನು ಬಿದ್ದೋಯ್ತು, ಚಾವಡಿ ಎಲ್ಲ ಬಿದ್ದೋಯ್ತು. ಎಲ್ಲಿ ಮಲ್ಕೊಂಡಿದ್ರಿ? ಒಳಗಡೆ ರೂಮ್ ಹತ್ರನೇ ಮಲ್ಕೊಂಡಿದ್ವಿ. ನೀರಿದ್ರು? ನೀರ್ ಬಂದಿದ್ ಗೊತ್ತಾಗ್ಲಿಲ್ಲ ನಮ್ಗೆ. ಈಗ ಪ್ರತಿ ಸಲನು ಮಳೆಗಾಲದಲ್ಲಿ ನೀರ್ ಬರುತ್ತೆ, ಆದ್ರೆ ನಾವು ಅದನ್ನ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಅಲ್ಲೇ ಮಲಗ್ತಾ ಇದ್ವಿ. ಆದ್ರೆ ಈ ಸಲ ಮಾತ್ರ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ ನೀರು. ದೇವರೇ ನಮ್ಮನ್ನ ಬದುಕಿಸಿರೋದು ಅನ್ಸ್ಬೋದು, ಆ ತರ ಆಗಿದೆ ನಮ್ಗೆ. ಪರಿಹಾರ ಏನ್ರಿ ಸಿಕ್ತ? ಪರಿಹಾರ ನಮ್ಗೆ ಘೋಷಣೆ ಮಾಡಿದ್ರು, 5 ಲಕ್ಷದ್ದು MLA ಅವ್ರದ್ದು ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದಕ್ಕೆಲ್ಲ ನಾವು ಡಾಕ್ಯುಮೆಂಟ್ಸ್ ಏನು ನಮ್ಮ ಹತ್ರ ಇರಲಿಲ್ಲ, ಮೊಬೈಲ್ ಅಲ್ಲಿ ಒಂದ್ 2 ಫೋಟೋ ಇದ್ರಿಂದ ಅದನ್ನೇ ಜೆರಾಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ. ಈಗ ಬಂದಿದೆ ಎಷ್ಟು, 1 ಕಂತು 95 ಏನೋ ಬಂದಿದೆ, ಕಡೆಗೆಲ್ಲ ಒಟ್ಟು 4 ಲಕ್ಷ ಏನೋ ಬರುತ್ತಂತೆ, ಎಲ್ಲ ಸ್ಯಾಂಕ್ಷನ್ ಮಾಡಿದ್ದಾರೆ. ಬದುಕನ್ನು ಕಟ್ಕೋಬೇಕು. ಇವಾಗ ನಾವು ನಮ್ಗೆ ಅಲ್ಲಿ ಮನೆ ಇಲ್ಲ, ಈಗ ಮನೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮಳೆ ಬಿಡ್ತಾ ಇಲ್ಲ. ಈಗ ನಾವು ಪಕ್ಕದ ಮನೆಯಲ್ಲೇ ಇದೀವಿ, ಈಗ ಅವ್ರ ಮನೆ ಹತ್ರನೇ 15 ದಿನ ಆಯ್ತು ಜೀವನ ಸಾಗಿಸ್ತಾ ಇದೀವಿ. ಇನ್ನೊಂದು 15 ದಿನ ಬಿಟ್ಟು ಸಣ್ಣ ಪ್ರಮಾಣದಲ್ಲಿ ಅಲ್ಲಿ ಆ ಕಡೆ ಗುಡ್ಸಲು ಮಾಡ್ಕೊಂಡು ಈಗ ಸದ್ಯ ಮನೆ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಸರ್. ಮಳೆಗಾಲ ಮುಗಿಬೇಕು, ಅದು ಕಲ್ಲು ಅದು ರೇತಿ ಅದೆಲ್ಲ ತಂದ್ಕೊಂಡು ಹೊತ್ಕೊಂಡೇ ತರಬೇಕು. ನಮ್ಗೆ ರೋಡ್ ಇಲ್ಲ ಅಲ್ಲಿ, ಪ್ರತಿಯೊಂದು ತಲೆ ಮೇಲೆ ಹೊತ್ತೇ ತರಬೇಕು ಜನರನ್ನು, ಒಂದು 4 ಜನ ಹಾಕೊಂಡು. ಸದ್ಯ ಮಳೆಗಾಲ ಮುಗ್ದ್ರ ಮೇಲೆನೆ ನಾವು ಮಾಡ್ಬೇಕು. ಈಗ ಸಣ್ಣ ಗುಡ್ಸಲು ಮಾಡ್ಕೊಂಡು ಇನ್ನು ಪಕ್ಕದ ಮನೇಲಿ ಎಷ್ಟು ದಿನ ಇರ್ಲಿಕ್ಕಾಗತ್ತೆ? ಪಕ್ಕದ ಮನೆಯವ್ರಿಗೆ ಏನಾಗ್ಲಿಲ್ಲ? ಇಲ್ಲ, ಅವ್ರ ಮನೇಲೂ ಕೂಡ ನೀರು ಹೋಗ್ತಿತ್ತು, ಆದ್ರೆ ಅಲ್ಲಿ ಗಿಸ್ತು ಏನು ಹಾಳಾಗ್ಲಿಲ್ಲ.

ಇದಕ್ಕೆ ಹೇಗೆ ಕಷ್ಟಪಟ್ಟರೆ ಅದಕ್ಕೂ ಕೂಡ ಅಷ್ಟೇ ಕಷ್ಟ. ಸೇಮ್ ಸೇಮ್, ಅದು ಮಧ್ಯದಲ್ಲೇ ಈಗ 2.5 ಎಕರೆ ಸ್ಟಾರ್ಟಿಂಗ್ ಅಲ್ಲಿ ಹಚ್ಚಿದ್ದೆ, ಅದು ಮಧ್ಯದಲ್ಲೇ 1 ಗದ್ದೆಗೆ ನಾನು ಅದು ಹಚ್ಚಿದ್ದೆ. ಬಟ್ ನನಗದು ಲೈಕ್ ಅನಿಸ್ಲಿಲ್ಲ ಸರ್, ನಮ್ಮ ಕಡೆ ಈ ವಾತಾವರಣಕ್ಕೆ ಆ ಒಂದು ಗಿಡ ಬರುವಂತದ್ದು ನನಗೆ ಕಾಣಲಿಲ್ಲ. ನಾನು ಲೋಕಲ್ ಇದು ಮಾಡಿದ್ದೆ. ಇದನ್ನೆಲ್ಲ ಗಮನಿಸ್ಬೇಕು ರೈತರಲ್ಲ. ಹಾ, ರೈತರು ಗಮನಿಸ್ಬೇಕು. ನನ್ನ ಕಡೆ ಬಂದವರಿಗೆಲ್ಲ ನಾನು ಮಾಹಿತಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ನನ್ನ ಅನುಭವನ ನಾನು ಹಂಚ್ತಾ ಇದ್ದೀನಿ. ಬಟ್ ರೈತರು ಇದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇಲ್ಲ. ನನ್ನ ಲೆಕ್ಕದಲ್ಲಿ ರೈತರು ಯಾರು, ನನ್ನ ಕಡೆ ಬಂದು ಹೋದವರು ಸುಮಾರು ಮಂದಿ ಇದ್ದಾರೆ, ಬಟ್ ಇದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇಲ್ಲ. ಏನು ಪ್ರಯತ್ನ ಪಡಬೇಕು ಮತ್ತೆ ಎಲ್ಲಿ ಫೇಲ್ಯೂರ್ ಆಗಿದ್ದಾರೆ? ಒಂದು ಭಾವನೆ ಇದೆ ರೈತರಲ್ಲಿ, ಅದು ನಮ್ಮ ಕಡೆ ಬರೋದಿಲ್ಲ ಅನ್ನೋದೊಂದು ಭಾವನೆ ಇದೆ. ಸ್ಟಾರ್ಟಿಂಗಲ್ಲಿ ಇದಕ್ಕೆ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ನೂ ಮಾಡಬೇಕಾಗ್ತದೆ, ಕೈಯಲ್ಲಿ ದುಡ್ಡು ಇರಬೇಕಾಗ್ತದೆ. ಒಂದು ಈ ವರ್ಷ ಸೆಕೆಂಡ್ ವರ್ಷ ನೀವು ಬಾಳೆಯಲ್ಲೇ ಟರ್ನ್ ಓವರ್ ಎಲ್ಲ ಆಗ್ತದೆ, ನಮ್ಮ ಮನೆಯೂ ನಡೀತದೆ, ತೋಟನೂ ಬರ್ತದೆ. ಬಟ್ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಅಲ್ಲೇ ಜನ ಏನು ಮಾಡ್ತಾರೆ, ಏ ನಮ್ಮ ಕಡೆ ದುಡ್ಡಿಲ್ಲ, ಅಷ್ಟೆಲ್ಲ ಹೆಂಗೆ ವೆಚ್ಚ ಮಾಡೋದು, ನಾವು ಹಾಕೋದು ದುಡ್ಡು. ಈಗ ಸದ್ಯದಲ್ಲಿ NRJದಲ್ಲಿ ಬರ್ತಾ ಇದೆ, ಬಟ್ ಜನ ಏನು ಮಾಡ್ತಾ ಇದ್ದಾರೆ, NRJಯಲ್ಲಿ ಬರ್ತಾ ಇದೆ ದುಡ್ಡು, ಅದನ್ನು ಮಾಡಬೇಕನ್ನೋದು ಒಂದು ಭಾವನೆ ಇಟ್ಕೊಂಡು ಮಾಡ್ತಾರೆ, ದುಡ್ಡು ಬಂದ ಕೂಡಲೇ ಅದನ್ನು ಮುಂದುವರಿಸ್ತಾ ಇಲ್ಲ. ಇದು ನಮ್ಮಲ್ಲಿ ರೈತರಲ್ಲಿ ಇರುವಂಥದ್ದು, ಇದು ಒಂದು ಕೆಟ್ಟ ಗುಣ ಅನ್ಲಿಕ್ಕೆ ಅಡ್ಡಿಲ್ಲ ಸರ್ ನನ್ನ ಲೆಕ್ಕದಲ್ಲಿ. ಅದನ್ನು ನಾವು ಗೌರ್ಮೆಂಟ್ನವ್ರು ಕೊಡ್ತಾ ಇದ್ದಾರೆ, ಅದ್ರ ಫಲ ನಾವು ತಗೋಬೇಕು, ಮುಂದೆ ಬರಬೇಕು ಅನ್ನೋದಿಲ್ಲ. ನಮ್ಗೆ ಇವತ್ತು ದುಡ್ಡು ಬರ್ತದೆ, ಅದನ್ನು ನಾವು ತೊಗೊಂಡ್ರೆ ಆಯಿತು, ಮುಂದೆ ಮಾಡಿದ್ರೆ ಆಯಿತು, ಈ ಲೆಕ್ಕದಲ್ಲಿ ಹೋಗ್ತಾ ಇತ್ತು. ದುಡ್ಡು ತಗೊಳ್ತಾನ ಅಷ್ಟೇ ಉತ್ಸಾಹ ತೋರಿಸೋದು, ಇದು ಒಂದು ಕೆಟ್ಟ ಭಾವನೆ ಸರ್. ಅದನ್ನು ಪ್ರತಿಫಲವಾಗಿ ನಾವು ಮುಂದೆ ನಮ್ಮ ಫ್ಯೂಚರಿಗೆ ಆಗ್ತದೆ ಅನ್ನೋದು ವಿಚಾರ ಮಾಡ್ತಾ ಇಲ್ಲ. ಹಾಗಾದ್ರೆ ಸರ್ಕಾರಿ ಸೌಲಭ್ಯ ಇದೆಯಲ್ಲ, ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಇದೆ, ಅಂದ್ರೆ ನಮ್ಮ ತೋಟವನ್ನ ವಿಸ್ತರಣೆ ಮಾಡಲಿಕ್ಕೆ ಸೌಲಭ್ಯ ಕೊಡುವಂತ ಒಂದು ಕಾರ್ಯಕ್ರಮ, ಅದರ ಒಂದು ಏನರ ಸೌಲಭ್ಯ ಪಡೆದಿದ್ದು? ಸದ್ಯಕ್ಕೆ ನಾನು ಡ್ರಿಪ್ ಸರ್, ಆಮೇಲೆ ಅಡಿಕೆ ಹಚ್ಚಬೇಕಾದ್ರೆ NRJಯಲ್ಲಿ ಒಂದು 1.5 ಎಕರೆಗೆ ಹಚ್ಚಲಿಕ್ಕೆ ನನ್ಗೆ ಕೊಟ್ಟಿದ್ರು ಸರ್. ಎಷ್ಟು ಕೊಟ್ಟಿದ್ರು, ಅದು ಎಲ್ಲ ಹೇಗೆ ಅನುಕೂಲ ಆಯ್ತು? NRJ ಇದರಲ್ಲಿ ಹಾಕಿಕೊಟ್ಟಿದ್ರು. ನಾನು ಅಡಿಕೆ ಹಚ್ಚಬೇಕಾದ್ರೆ ನಾನು ಏನು ಜನ ತೊಗೊಂಡಿದ್ದಲ್ಲ, ಅವ್ರ ಅಕೌಂಟಿಗೆ ಅದೆಲ್ಲ ದುಡ್ಡು ಬಂದಿತ್ತು ಸರ್. 135,000 ರೂಪಾಯಿ ಬಂದಿತ್ತು ನನಗೆ 2 ಎಕರೆಗೆ ಅಂತೇಳಿ ಮಾಡಿದ್ರು ಅವರು. ನಾನು 2.5 ಎಕರೆ ಹಚ್ಚಿದ್ದೆ ಸರ್, ಅದರಲ್ಲಿ 135,000 ರೂಪಾಯಿ ಬಂದಿತ್ತು. ಪ್ಲಸ್ ನಾನು ಡ್ರಿಪ್ ಅಂತೇಳಿ ಡ್ರಿಪ್ಪಿಗೆ 90% ಸಬ್ಸಿಡಿಯಲ್ಲಿ ಅದು ಸಬ್ಸಿಡಿ ಕೊಟ್ಟಿದ್ರು. ಅದ್ರ ನಂತರ ಕೃಷಿ ಹೊಂಡ ಒಂದು ಮಾಡಿದ್ದೆ, ಪೌಂಡ್ ಫಿಶ್ ಪೌಂಡ್ ಅಂತೇಳಿದ್ದೆಲ್ಲ, ಅದಕ್ಕೊಂದು 40,000 ರೂಪಾಯಿ ಬಂದಿತ್ತು ಸರ್. ಫಿಶ್ ಪೌಂಡ್ ಮಾಡಿ ಅಲ್ಲಿ ಮೀನುಗಾರಿಕೆ ಅದು ಅಷ್ಟೊಂದು ಸಕ್ಸಸ್ ಆಗಿಲ್ಲ ಅಂತೇಳಿ ಅಂದ್ರಿ, ಅದಕ್ಕೆ ಕಾರಣ ಏನಿರ್ಬೋದು? ಅದು ಸ್ಟಾರ್ಟಿಂಗ್ ಒಂದು ಸಮಸ್ಯೆ ಏನಾಯ್ತು ಸರ್, ನೀರು ಅಲ್ಲಿ ಬಸದು ಹೋಗ್ಲಿಕ್ಕೆ ಚಾಲು ಆಯ್ತು, ನೀರು ಇಂಗ್ಲಿಕ್ ಚಾಲು ಆಯ್ತು ಜಾಸ್ತಿ ಅಂದ್ರೆ. ಸೆಕೆಂಡ್ ಅಂದ್ರೆ ನಾನು ಏನು ಫಿಶ್ ಮರಿ ಫಸ್ಟ್ ಸ್ಟಾರ್ಟಿಂಗ್ ತಂದಿದ್ದೆ, ಅದು ಸ್ವಲ್ಪ ಫೇಲ್ ಆಯ್ತು ಸರ್. ಅಂದ್ರೆ ನಾನು ಶಿರ್ಸಿಯಲ್ಲಿ ಒಂದ್ಸತ ಫಿಶ್ ಡಿಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟಾಗ ಅವ್ರು ಹೇಳಿದ್ರು, ನಾವು ಅದನ್ನು ಅವರು ಮರಿ ತಯಾರು ಮಾಡ್ಬೇಕಾದ್ರೆ 3 ಸತಿ ಮಾಡ್ತಾರಂತೆ, ಮೊಟ್ಟೆನ್ನು ಇಂಜೆಕ್ಷನ್ ಕೊಟ್ಟು ಮಾಡ್ತಾರಲ್ಲ, ಅದರಲ್ಲಿ 3ನೇ ಕ್ರಾಪ್ಟ್ ಬಂದಾಗ ಅದಕ್ಕೆ ಆ ತಾಯಿಗೆ ಅಷ್ಟು ಎನರ್ಜಿ ಇರೋದಿಲ್ಲ ಮೈಯಲ್ಲಿ, ಅದಕ್ಕಾಗಿ ಸರಿಯಾಗಿ ಬೆಳೆಯೋದಿಲ್ಲ ಅಂತ ಹೇಳಿದ್ರು. ನಾನು ತಂದಾಗ ಹಂಗೆ ಆಯ್ತು, ಅದು 3rd ಟೈಮಿಂದ ನಾನು ಸಿಕ್ತ ಅಂದರೆ, ನಾ ಇಲ್ಲಿ ಹಳ್ಳದ ನೀರು ಬರ್ತದೆ, ಹೊಳೆ ನೀರು ಜಾಸ್ತಿ ಬರ್ತದೆ, ಮತ್ತು ಅದರಲ್ಲಿ ಹೊಂಡದಲ್ಲಿ ಬರ್ಬೋದು, ಬಂದರೆ ನಾನು ಮಾಡಿದ್ದೆಲ್ಲ ವೇಸ್ಟ್ ಆಗ್ಬೋದು ಅಂತೇಳಿ ನಾನು ಗಣೇಶ ಚತುರ್ಥಿ ಆದ ನಂತರ ಅಂದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ತರಲಿಕ್ಕೆ ಹೋದೆ, ಸೆಪ್ಟೆಂಬರಲ್ಲಿ ಅದು ನನಗೆ ಆ ಟೈಪ್ ಸಿಕ್ತು. ಅದಕ್ಕೆ ನಾನು ಫುಡ್ನು ಕೊಟ್ಟೆ, ಆದರೂ ನನಗೂ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ, ಹಂಗಾಗಿ ಒಂದು ಸ್ವಲ್ಪ ಲಾಸ್ ಆಯ್ತು ಸರ್. ನಾವು ಇಷ್ಟು ಅಂದರೆ ನಮ್ಮ ತಪ್ಪಿನಿಂದ ಆದಂಥ ಅನುಭವದಿಂದ ಪಾಠ ಕಲಿತು ಮುಂದೆ ಅದನ್ನ ಸುಧಾರಣೆ ಮಾಡ್ಬೋದು, ಹಿಂಗೆ ಮಾಡ್ತೀನಿ ಹಂಗೇನು ಅನ್ಸುತ್ತೆ? ಅಲ್ಲ, ಅದು ಮಾಡಿದೆ ಸರ್, ಆದರೆ ಈ 2 ವರ್ಷದಲ್ಲಿ ಮಳೆ ಜಾಸ್ತಿ ಆಗಿ ಹೋದ ವರ್ಷ ಹೊಂಡಕ್ಕೆ ನೀರು ಬಂದುಬಿಡ್ತು. ಹೋದ ವರ್ಷ ನಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು 250 ಮರಿ ಕೊಟ್ಟಿದ್ರು, ಅದನ್ನು ಸಾಧಾರಣ ಅದಕ್ಕೆ ಫುಡ್ ಏನೂ ಕೊಟ್ಟಿಲ್ಲ, ಅಂದರೆ ಒಂದು ಪ್ರಯೋಗ ನೋಡೋಣ ಇದು ಬರ್ತದೋ ಇಲ್ಲೋ ಅನ್ನೋದು, ನ್ಯಾಚುರಲ್ಲಾಗಿ ಹಂಗೆ ಬಿಟ್ಟಿದ್ದೆ. ಒಂದು ಸ್ವಲ್ಪ ದೊಡ್ಡದು ಅದು 3/4 kg ವರೆಗೆ ಆಯ್ತು, ಅದಕ್ಕೇನು ಫುಡ್ ಕೊಡಲಾರ್ದು ನ್ಯಾಚುರಲ್ಲಾಗಿ ಏನು ಸಿಕ್ಕಿದ್ರಲ್ಲಿ ತಿಂದ್ಕೊಂಡು 3/4 kg ವರೆಗೆ ಬಂದಿತ್ತು ಸರ್. ಈ ಹೋದ ವರ್ಷ ಮಾತ್ರ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದರೆ ಟೋಟಲಿ 2-3 ದಿವಸ. ಇದುವರೆಗೆ ಸಮಗ್ರ ಕೃಷಿ ಕುರಿತು ಜಯಡಾದ ಮಹಾದೇವ್ ಲಕ್ಷ್ಮಣ ಪಾಲೇಕರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HBA ರಾಮಡಗಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ. ಸಮಯ 7:20 ಈಗ ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಹಾಂಕಾಂಗ್ ತಂಡಗಳ ನಡುವಿನ ಏಷ್ಯಾಕಪ್ 2022 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ಪ್ರಸಾರವಾಗುವುದು. ನಾ ಉಸ್ಕೋ ಲಕ್ಷ ದೇನಾ ಚಾಹಿಯೇ. हेलो हम एक्सपर्ट से पूछते हैं आपका सवाल और सर सर और सर सवाल है बोलिए बोलिए जिस तरह से विराट कोहली का पाकिस्तान के खिलाफ जो 45 रन बनाया तो आपको हमारे एक्सपर्ट से पूछना है क्या वो फॉर्म में आ सकते हैं मैंने वर्ल्ड कप के पहले हाँ ठीक है ठीक है ओके थैंक यू सो मच तो हमारे जो सवाल है हमारे एक्सपर्ट्स ने बेहतरीन तरीके से सुने हैं सो हु वुड लाइक टू टेक इट फर्स्ट सो पहले कौन रिप्लाई करना चाहेगा अच्छा अजय से पूछते हैं अच्छा सो अजय शिखर धवन का तो हमने रिप्लाई पहले दे दिया है लेकिन दिनेश कार्तिक को वाकई फेवर कर रही है क्या मैनेजमेंट मतलब ये हमारे कॉलर ने पूछा है कि क्यों उनको इतने शिद्दत से रखा है टीम में देखिए आजम सीधा क्लियर है कि जिस तरह से वो परफॉर्मेंस कर रहे हैं बल्लेबाजी कर रहे हैं और काफी मैचेस मैं कहूंगा जिताए हैं उस नंबर पे बल्लेबाजी करना आसान नहीं है तो एक दिनेश कार्तिक ಗಣಪತಿಯೇ ಕೋಟಿ ಬಂದನೆ ಎಂದೆಂದು ಬೇಡುವೆವು ನಿನ್ನಯ ಕರುಣೆ ಓಂಕಾರ ಗಣಪತಿಯೇ ಕೋಟಿ ಬಂದನೆ ಎಂದೆಂದು ಬೇಡುವೆವು ನಿನ್ನಯ ಕರುಣೆ ಮೈದೋರಿ ಸಲಹು ಸ್ವಾಮಿ ಲಂಬೋದರನೆ ವಿಘ್ನಗಳ ನೀಗೋ ವಿಘ್ನೇಶ್ವರನೆ ಓಂಕಾರ ಗಣಪತಿಯೇ ಕೋಟಿ ಬಂದನೆ ಎಂದೆಂದು ಬೇಡುವೆವು ನಿನ್ನಯ ಕರುಣೆ ನೆಪದಲ್ಲಿ ಯುಕ್ತಿಯ ನಡೆಸುವರು ಧರ್ಮದ ಹೆಸರಲ್ಲಿ ನಿಧಿ ಗಳಿಸಿ ನುಂಗುವರು ಭಕ್ತಿಯ ನೆಪದಲ್ಲಿ ಯುಕ್ತಿಯ ನಡೆಸುವರು ಧರ್ಮದ ಹೆಸರಲ್ಲಿ ನಿಧಿ ಗಳಿಸಿ ನುಂಗುವರು ಊಟಾಟಿಕೆ ಮಾಡುವ ಗಂಟು ಕಳ್ಳರು ಸತ್ಯವಾ ಮರೆಮಾಚಿ ಸುಳ್ಳನೆ ಮೆರೆಸುವರು ತ್ಯಾಗದ ಕಥೆ ಹೇಳಿ ಭೋಗವ ಪಡೆಯುವರು ಆದರ್ಶವ ಸಾರುವ ಹಗಲು ಸುಳ್ಳರು ನೂರೆಂಟು ಬಡಿವಾರ ಮಾಡುತ್ತ ನಡೆಯೋರ ಕಣ್ಣ ತೆರೆಸು ಬುದ್ಧಿ ಕಲಿಸು ಮಹಾಕಾಯನೆ ಅಮಲಲ್ಲಿ ನೀತಿಯ ಹಳಿದವರು ಗದ್ದುಗೆ ಮೇಲೇರಿ ದೀನರ ತುಳಿದವರು ದುಡ್ಡಿನ ಅಮಲಲ್ಲಿ ನೀತಿಯ ಹಳಿದವರು ಗದ್ದುಗೆ ಮೇಲೇರಿ ದೀನರ ತುಳಿದವರು ಎಂದಿದ್ದರು ನಿನ್ನ ಮುಂದೆ ಮಣಿಯಲೇಬೇಕು ಹಮ್ಮಿನ ಬಿಂಕದಲ್ಲಿ ಬಿಮ್ಮನೆ ನಡೆದವರು ಕೊಬ್ಬಿನ ಮಬ್ಬಿನಲ್ಲಿ ಪ್ರೀತಿಯ ಮರೆತವರು ಹೇಗಿದ್ದರು ನಿನ್ನೆದುರು ಶರಣಾಗಲೇಬೇಕು ನಿನ್ನನ್ನೇ ಪೂಜಿಸುವ ನಿನ್ನನ್ನೇ ಧ್ಯಾನಿಸುವ ಜನರ ಒಲಿದು ದುಗುಡ ಕಳೆಯು ಗಣನಾಯಕನೇ ಸ್ವಾಮಿ ಲಂಬೋದರನೆ ವಿಘ್ನಗಳ ನೀಗೋ ವಿಘ್ನೇಶ್ವರನೇ ಓಂಕಾರ ಗಣಪತಿಯೇ ಕೋಟಿ ಬಂದನೆ ಎಂದೆಂದು ಬೇಡುವೆವು ನಿನ್ನಯ ಕರುಣೆ ಓಂಕಾರ ಗಣಪತಿಗೆ ಶ್ರೀ ವಿನಾಯಕನಿಗೆ ದೊಡ್ಡರಂಗೇಗೌಡ ಅವರ ರಚನೆಯನ್ನ ಸಂಗಡಿಗರೊಂದಿಗೆ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ನೀಡಿದ್ದು ರಾಜನ್ನಾಗೇಂದ್ರ, ಚಿತ್ರ ಮರ್ಯಾದೆ ಮಹಲ್. ಗಣೇಶ್ನನ್ನ ಆನೆ ತಲೆ ಉಳ್ಳವನು, ದೊಡ್ಡ ಹೊಟ್ಟೆ ಉಳ್ಳವನು, ಮೂಷಿಕದ ಮೇಲೆ ಸವಾರಿ ಮಾಡುವವನು ಅಂತ ವಿಭಿನ್ನ ರೀತಿಯಲ್ಲಿ ನಾವು ವರ್ಣಿಸ್ತೀವಿ. ಬೃಹತ್ ದೇಹವಿರುವಂತಹ ಗಣೇಶ ಅಷ್ಟು ಸಣ್ಣ ಮೂಷಿಕದ ಮೇಲೆ ಯಾಕೆ ಸವಾರಿ ಮಾಡ್ತಾನೆ ಅಂತ ಸಾಕಷ್ಟು ಜನರಿಗೆ ಕುತೂಹಲ ಇರುತ್ತೆ. ವಾಸ್ತವವಾಗಿ ಗಣೇಶನು ಸವಾರಿ ಮಾಡುವುದಕ್ಕೆ ಮೂಷಿಕವನ್ನು ಇಟ್ಕೊಂಡಿರೋ ಬಗ್ಗೆ ಒಂದು ಕುತೂಹಲಕಾರಿಯಾದಂಥ ಕಥೆ ಇದೆ. ದೇವಾನುದೇವತೆಗಳ ಕಥೆಗಳ ಬಗ್ಗೆ ನಾವು ಓದಿದಾಗ ತಿಳಿಯುವುದೇನು ಅಂದರೆ ಎಲ್ಲ ದೇವರು ಒಂದಕ್ಕಿಂತ ಹೆಚ್ಚು ವಾಹನಗಳನ್ನು ಹೊಂದಿರ್ತಾರೆ, ಆದರೆ ಗಣೇಶ ಮಾತ್ರ ಸಣ್ಣ ಇಲಿಯನ್ನು ವಾಹನವನ್ನಾಗಿ ಮಾಡಿಕೊಂಡಿದ್ದಾನೆ. ಜನಪ್ರಿಯ ದಂತಕಥೆ ಪ್ರಕಾರ ಗಣಪತಿ ಸವಾರಿ ಮಾಡುವಂತಹ ಮೂಷಿಕ ಏನಿದ್ದಾನೆ, ಹಿಂದಿನ ಜನ್ಮದಲ್ಲಿ ದೈತ್ಯಾಕಾರದ ಕ್ರೌಂಚ ಎಂಬ ಹೆಸರಿನ ಪುರುಷನಾಗಿದ್ದ. ಒಮ್ಮೆ ಇಂದ್ರದೇವನು ತನ್ನ ಆಸ್ಥಾನದಲ್ಲಿ ಎಲ್ಲ ಋಷಿಮುನಿಗಳನ್ನು ಕರೆದಿರ್ತಾನೆ. ಆ ಸಭೆಗೆ ಕ್ರೌಂಚ ಸಹ ಬಂದಿರ್ತಾನೆ. ಆ ವೇಳೆ ತನ್ನ ಅರಿವಿಗೆ ಬರದಂತೆ ಕ್ರೌಂಚ ವಾಮದೇವನೆಂಬ ಮುನಿಯ ಪಾದವನ್ನು ತುಳಿದು ಬಿಡ್ತಾನೆ. ಇದರಿಂದ ಕೋಪಗೊಂಡ ವಾಮದೇವ ಉದ್ದೇಶಪೂರ್ವಕವಾಗಿಯೇ ನನ್ನ ಪಾದ ತುಳಿದಿದ್ದೀಯಾ, ನೀನು ಮೂಷಿಕನಾಗು ಅಂತ ಶಾಪ ಕೊಡ್ತಾನೆ. ಬಳಿಕ ಕ್ರೌಂಚ ಕ್ಷಮೆ ಅರ್ಚಿಸ್ತಾನೆ. ವಾಮದೇವ ಮುನಿಗಳು ಶಾಂತರಾಗಿ ಒಮ್ಮೆ ಕೊಟ್ಟ ಶಾಪ ಹಿಂಪಡೆಯುವುದಕ್ಕೆ ಸಾಧ್ಯ ಇಲ್ಲ, ಮುಂದಿನ ಜನ್ಮದಲ್ಲಿ ನೀನು ಶಿವನ ಮಗನಾದ ಗಣೇಶನ ವಾಹನವಾಗು, ಆಗ ನೀನು ಶಾಪದಿಂದ ಮುಕ್ತನಾಗುವೆ ಅಂತ ಹೇಳ್ತಾರೆ. ವರ್ಷಕ್ಕೊಮ್ಮೆ ಬರೋನು ಬಂದು ಖುಷಿ ಕೊಡೋನು, ವರ್ಷಕ್ಕೊಮ್ಮೆ ಬರೋನು ಬಂದು ಖುಷಿ ಕೊಡೋನು, ವರ್ಷಕ್ಕೊಮ್ಮೆ ಬರೋನು ಬಂದು ಖುಷಿ ಕೊಡೋನು, ಖುಷಿ ಕೊಟ್ಟು ನಮ್ಮ ಕಷ್ಟ ತೊಳೆದು ಹಾಕೋನು. Yeah. ಕಲಿ